ಕಂಡುಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ, ಕುಂದಾನಗರಿಯಲ್ಲಿ ಬಿಗಿ ಭದ್ರತೆ. ರಾಜಿ ಹಾಗೂ ಮಧ್ಯಸ್ಥಿಕೆಯಿಂದ ಬಾಕಿ ಪ್ರಕರಣಗಳ ಶೀಘ್ರ ಇತ್ಯರ್ಥ ಸಾಧ್ಯ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವುದು ಅಸಾಧ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಲೋಕಭವನದಲ್ಲಿಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ, ಯೋಧರ ಸೇವೆಗೆ ಶ್ಲಾಘನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನೂನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ಇನ್ನು ಮುಂದೆ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ತಮ್ಗಿವತ್ತು ಸಾವಯವ ಕೃಷಿ, ಸುಸ್ಥಿರ ಕೃಷಿ ಇದೆಲ್ಲ ಗೊತ್ತಿದೆ. ಆದರೂ ಕೂಡ ಇವತ್ತು ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ವಿಜ್ಞಾನಿಗಳಾದ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಸಂಧ್ಯಾ ಕೆ ಮೇಡಮ್ ಅವರು ಆಗಮಿಸಿದ್ದಾರೆ. ಈ ಒಂದು ಸುಸ್ಥಿರ ಕೃಷಿಯ ಬಗ್ಗೆ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಸಂಧ್ಯಾ ಮೇಡಮ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರಗಳು. ನಮ್ಮ ರೈತರಿಗೆ ಇವತ್ತು ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಅಂತ ವಿಷಯವನ್ನ ತಾವು ತಿಳಿಸ್ಕೊಡ್ಬೇಕು. ಏನು ಸುಸ್ಥಿರ ಕೃಷಿ ಅಂದ್ರೇನು, ಸಾವಯವ ಕೃಷಿ ಅಂದ್ರೇನು, ತಾವೇ ಹೇಳಿ. ಖಂಡಿತವಾಗ್ಲು. ನಿಮ್ಗೆಲ್ಲ ಗೊತ್ತಿರುವಂಗೆ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿ ಆದ್ಮೇಲೆ ಈ ರಾಸಾಯನಿಕ ವಸ್ತುಗಳು ಅಥವಾ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳ ಬಳಕೆ ಹೆಚ್ಚಾಗಿದೆ. ಇದರಿಂದಾಗಿ ಅನೇಕ ರೀತಿಯ ಮಲಿನಗಳು ಉಂಟಾಗ್ತಿದೆ. ಭೂಮಿ, ನೀರು, ಸಸ್ಯ, ಪ್ರಾಣಿ ಸಂಕುಲಗಳು ಮಲಿನ ಆಗ್ತಿದೆ. ಜೊತೆಗೆ ಮಣ್ಣಿನ ಒಂದು ಆರೋಗ್ಯ ಅಥವಾ ಫಲವತ್ತತೆ ಅಥವಾ ಉತ್ಪಾದನೆ ಕುಂಠಿತ ಆಗ್ತಾ ಇದೆ. ಇದಕ್ಕೆ ಮತ್ತೆ ಚೈತನ್ಯ ತುಂಬಬೇಕು ಅಂತಂದ್ರೆ ನಾವು ಆದಷ್ಟು ಸುಸ್ಥಿರ ಕೃಷಿಯ ಯಾವ್ದಾವ್ದು ಅಭ್ಯಾಸಗಳಿದಾವೆ ಅದರಲ್ಲಿನ ಸಾವಯವ ಕೃಷಿ ಆಗಿರ್ಬೋದು, ಸಮಗ್ರ ಕೃಷಿ ಪದ್ಧತಿ ಆಗಿರ್ಬೋದು, ಸಮಗ್ರ ಕೃಷಿ ನಿರ್ವಹಣೆ ಆಗಿರ್ಬೋದು, ನೈಸರ್ಗಿಕ ಕೃಷಿ ಆಗಿರ್ಬೋದು, ಇಂತಹವುಗಳನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ನಾವು ಕೃಷಿಯನ್ನ ಸುಸ್ಥಿರ ಮಾಡಬಹುದು. ಆ ಒಂದು ನಿಟ್ಟಿನಿಂದ ಇವತ್ತಿನ ದಿವಸ ನಾವು ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು, ನಾವು ರೈತರಲ್ಲಿ 100% ಅಥವಾ 100% ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಮಾಡ್ತಿರೋ ಕೃಷಿಯಲ್ಲಿ ಯಾವ ರೀತಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಬಹುದು ಅದನ್ನ ಒಂದು ಕೂಡಿಸಿಕೊಂಡು ಬರೀ ರಾಸಾಯನಿಕಗಳ ಮೇಲೆ ಅಷ್ಟೇ ಅವಲಂಬಿತವಾಗದೆ ಸಾವಯವ ಕೃಷಿಯ ಒಂದಷ್ಟು ಕಾಂಪೋನೆಂಟ್ಸ್ ಗಳನ್ನ ನೀವು ಅಳವಡಿಸಿಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಲು ಇಷ್ಟಪಡ್ತೀನಿ. ಈ ಒಂದು ಸುಸ್ಥಿರ ಕೃಷಿ ಅಂತಂದ್ರೆ ನಾವು ಇವತ್ತಿಂದಷ್ಟೇ ಅಲ್ಲ ನೋಡೋದು, ನಾಳೆ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ. ಅತಿ ಹೆಚ್ಚಾಗಿ ರಾಸಾಯನಿಕಗಳನ್ನ, ಪೀಡನಾಶಕಗಳನ್ನ, ಕೀಟಕನಾಶಕಗಳನ್ನ ನಾವು ಬಳಸಿ ಮಣ್ಣಿನ ಆರೋಗ್ಯ ಫಲವತ್ತತೆಯನ್ನ ಕಡಿಮೆ ಮಾಡಿಸಿ ಪ್ರಾಣಿ ಸಂಕುಲಗಳನ್ನ ಮಲಿನ ಮಾಡಿದ್ರೆ ನಾಳೆ ನಾವು ಆ ಉತ್ಪಾದನೆಯನ್ನ ಅಥವಾ ಉತ್ಪಾದನೆಯನ್ನ ಆ ಒಂದು ಮಣ್ಣಿನಲ್ಲಿ ನಿರೀಕ್ಷೆ ಮಾಡಲಕ್ಕಾಗೋದಿಲ್ಲ. ಆ ಒಂದು ನಿರೀಕ್ಷೆ ಮಾಡಬೇಕು ಅಂತಂದ್ರೆ ನಾವು ಈ ಒಂದು ಸಾವಯವ ಕೃಷಿಯ ಭಾಗಗಳನ್ನ ನಾವು ಅಳವಡಿಸಿಕೊಳ್ಬೇಕು. ನಾಳೆ ಬಗ್ಗೆನೂ ಯೋಚನೆ ಮಾಡಿ ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನ ನಿರ್ವಹಣೆ ಮಾಡೋದೇ ಸಾವಯವ ಕೃಷಿ ಪದ್ಧತಿ. ಈ ಸಾವಯವ ಕೃಷಿಯ ಮುಖ್ಯ ಉದ್ದೇಶ ನಮ್ಮ ರೈತರಿಗೆ ಏನಾಗಬೇಕು? ಪ್ರಮುಖವಾಗಿ ಸಾವಯವ ಕೃಷಿಯ ಉದ್ದೇಶ ಮಣ್ಣಿನ ನಿರ್ವಹಣೆ, ಮಣ್ಣಿನ ಫಲವತ್ತತೆ ಮತ್ತೆ ಏನದು ಆರೋಗ್ಯವನ್ನ ಒಂದು ಸ್ಥಿರವಾಗಿ ಕಾಪಾಡಿಕೊಳ್ಳುವಂತದ್ದು. ಇವತ್ತಷ್ಟೇ ಅಲ್ಲ, ನಾಳೆನೂ ಆ ಮಣ್ಣು ಉಳಿಸ್ಕೋಬೇಕು, ಆ ಕೃಷಿ ಜಮೀನನ್ನ, ಕೃಷಿ ಭೂಮಿ ಹಿಡುವಳಿಯನ್ನ ನಾವು ಉಳಿಸ್ಕೊಳ್ಬೇಕಾಗತ್ತೆ. ಮತ್ತೆ ಉತ್ಪಾದಕತೆಯನ್ನ ಜಾಸ್ತಿ ಮಾಡುವಂತದ್ದು ಈ ಒಂದು ಸಾವಯವ ಕೃಷಿ. ಸಮಗ್ರ ಕೃಷಿ ಉತ್ಪಾದನಾ ನಿರ್ವಹಣಾ ಪದ್ಧತಿ, ಇದರಲ್ಲಿ ಒಂದೇ ಮೂಲಗಳಲ್ಲ, ಅನೇಕ ಲಭ್ಯವಿರುವ ಮೂಲಗಳು, ನಮ್ಮ ಸುತ್ತಮುತ್ತ ಅಥವಾ ನೈಸರ್ಗಿಕವಾಗಿರುವ ದೊರಕುವಂತಹ ಮೂಲಗಳನ್ನ ಉಪಯೋಗಿಸಿಕೊಂಡು ನಾವು ಕೃಷಿಯನ್ನ ಮಾಡುವಂತದ್ದು. ಕೀಟ ರೋಗ ಮತ್ತು ಕಳೆಗಳನ್ನು ಜೈವಿಕ ಅಥವಾ ಸಸ್ಯಜನ್ಯಗಳ ಬಳಕೆಯಿಂದ ನಿರ್ವಹಣೆ ಮಾಡುವಂತದ್ದು. ಮಾನವ ಮತ್ತು ಜಾನುವಾರುಗಳ ಅವಶ್ಯಕತೆಗೆ ಅನುಗುಣವಾಗಿ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಕೊಡುವಂತದ್ದು. ಇದರಲ್ಲಿ ಅನೇಕ ರೀತಿಯ ಮೂಲಗಳಿದಾವೆ. ಸಮಗ್ರ ಬೆಳೆ ಪದ್ಧತಿಗಳು, ಬೆಳೆ ನಿರ್ವಹಣೆ ಮಾಡುವಂತದ್ದು, ಬೆಳೆ ಪರಿವರ್ತನೆ ಮಾಡುವಂತದ್ದು, ಅಂತರ ಬೆಳೆಗಳು. ಹಾಗಾಗಿ ಎಲ್ಲಾ ಕೃಷಿ ತ್ಯಾಜ್ಯಗಳನ್ನ ನಮ್ಮ ಹೊಲಗಳಲ್ಲಿ ಗದ್ದೆಗಳಲ್ಲಿ ಬರುವಂತಹ ಕೃಷಿ ತ್ಯಾಜ್ಯಗಳಾಗಬಹುದು ಅಥವಾ ಮನೆಗಳಲ್ಲಿ ಬರುವಂತಹ ತ್ಯಾಜ್ಯಗಳನ್ನ ಮರುಬಳಕೆ ಮಾಡುವಂತದ್ದು. ಸಮಗ್ರ ಕೃಷಿ ಅಂದರೆ ಬೆಳೆಗಳ ಉತ್ಪಾದನೆಯ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿ ಉಪಕಸುಬುಗಳನ್ನು ಒಳಗೊಂಡಂತೆ ಕೃಷಿ ಮಾಡುವಂತದ್ದು. ಇವೆಲ್ಲವೂ ಸಾವಯವ ಕೃಷಿಯ ಮುಖ್ಯ ಉದ್ದೇಶವಾಗಿದೆ. ಡಾಕ್ಟರ್ ಸಂಧ್ಯಾ ಮೇಡಮ್ ಅವರೇ, ಈಗ ಸಾವಯವ ಕೃಷಿಯ ಮೂಲ ತತ್ವ ಯಾವುದು ಅದು ನಮ್ಮ ರೈತರಿಗೆ ಗೊತ್ತಿದೆ, ಆದ್ರೂ ಇನ್ನೊಮ್ಮೆ ತಾವು ನೆನಪು ಮಾಡಿಕೊಡಿ. ತತ್ವಗಳು ಅಂತಂದ್ರೆ ಇದರಲ್ಲಿ ಏನು ನಮಗೆ ಉಪಯೋಗಗಳಾಗ್ತವೆ, ಅದರಿಂದ ಏನಾಗುತ್ತೆ? ಸುಸ್ಥಿರ ಸ್ವಾವಲಂಬಿ ಬೇಸಾಯ ಪದ್ಧತಿ ಅಳವಡಿಕೆ, ಇನ್ನೊಂದು ಜೀವ ವೈವಿಧ್ಯತೆ ಕಾಪಾಡುವಂತದ್ದು, ಪ್ರಾಣಿ ಪಕ್ಷಿಗಳು ಮರಗಳ ಗಿಡಗಳ ಅದರದ್ದು ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳುವಂತದ್ದು, ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಣೆ ಮಾಡುವಂತದ್ದು, ಕೃಷಿ ಸಂಪನ್ಮೂಲಗಳ ರಕ್ಷಣೆ ಮಾಡುವಂತದ್ದು, ಮಣ್ಣಾಗಿರ್ಬೋದು ನೀರಾಗಿರ್ಬೋದು ಮೇನ್ ಆಗಿ ಬೇಕಾಗಿರುವಂತದ್ದು, ಇವುಗಳ ಸಂರಕ್ಷಣೆ ಮಾಡುವುದು, ಮತ್ತೆ ಸಮಗ್ರ ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡುವಂತದ್ದು. ರೋಗ ಮತ್ತು ಕೀಟ ಅಂತ ಬಂದ ತಕ್ಷಣ ರೈತರಿಗೆ ಫಸ್ಟ್ ಬರುವಂತದ್ದು ಅಂಗಡಿಗಳಿಗೆ ಹೋಗಿ ಮದ್ದು ತಂದು ಹೊಡೆಯುವಂತದ್ದು, ಏನದು ಕೀಟನಾಶಕಗಳು ಅಥವಾ ಪೀಡನಾಶಕಗಳು. ಅದರ ಬದಲು ನಾವು ಸಾವಯವವಾಗಿ ಯಾವ್ದು ಮಾಡಬಹುದು, ಒಂದೆರಡು ಗಿಡಗಳಲ್ಲಿ ಕಾಣಿಸ್ಕೊಂಡಾಗ ಯಾವ ರೀತಿ ಅದನ್ನ ಒಂದು ಪದ್ಧತಿಗಳನ್ನ ಮಾಡುವಂತದ್ದು, ಇದೇ ಈ ಒಂದು ಸಾವಯವ ಕೃಷಿಯ ತತ್ವವಾಗಿದೆ. ಇದು ಕೆಲವೊಂದು ಅಂಶಗಳನ್ನ ನಾವು ಸಾವಯವ ಕೃಷಿಯಲ್ಲಿ ಗಮನಿಸಬೇಕಾಗುತ್ತಲ್ಲ, ಅದು ಯಾವ್ಯಾವುದು? ಕಡಿಮೆ ಉಳುಮೆ, ಅತಿ ಆಳವಾಗಿ ಹೆಚ್ಚು ದೊಡ್ಡ ದೊಡ್ಡ ಇಂಪ್ಲಿಮೆಂಟ್ಸ್ ಅಥವಾ ನಾವು ಮೆಕ್ಯಾನಿಕಲ್ ಅಂತ ಏನ ಹೇಳ್ತೀವಿ ಅದನ್ನ ಬಳಸದಲ್ಲಿ ಕಡಿಮೆ ಉಳುಮೆ ಮಾಡುವಂತದ್ದು, ಬಳಸಬಾರ್ದು ಅದನ್ನ. ಹಿಂಡಿಗಳು, ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡುವಂತದ್ದು. ಹಸಿರೆಲೆ ಗೊಬ್ಬರ, ಈ ಒಂದು ಹಸಿರೆಲೆ ಗೊಬ್ಬರಗಳ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸಿ ಮಣ್ಣಿಗೆ ಸೇರಿಸುವಂತದ್ದು. ಸ್ಥಳ, ಕಾಲ ಮತ್ತೆ ಪರಿಕರಕ್ಕನುಗುಣವಾಗಿ ತಳಿಗಳನ್ನ ಆಯ್ಕೆ ಮಾಡುವಂತದ್ದು. ಎಲ್ಲಾ ತಳಿಗಳು ಎಲ್ಲಾ ಕಾಲದಲ್ಲಿ ಅಥವಾ ಎಲ್ಲಾ ಸ್ಥಳದಲ್ಲಿ ಬೆಳೆಯಕ್ಕಾಗೋದಿಲ್ಲ, ಆ ಒಂದು ತಳಿಗಳನ್ನ ಬೇಕಾದ ಯಾವ್ದು ಬೇಕು ಅದನ್ನ ಅಷ್ಟೇ ನೋಡ್ಕೊಂಡು ಆಯ್ಕೆ ಮಾಡುವಂತದ್ದು. ಜೈವಿಕ ಗೊಬ್ಬರಗಳ ಬಳಕೆ ಮಾಡುವಂತದ್ದು, ಮತ್ತೆ ಕಳೆ ನಿಯಂತ್ರಿಸಲು, ಮಣ್ಣಿನ ತೇವಾಂಶ ಕಾಪಾಡಲು ಹೊದಿಕೆ ಬೆಳೆ ಅಥವಾ ಜೈವಿಕ ಕ್ರಿಯೆ ಹೆಚ್ಚಿಸಲು ಹೊದಿಕೆಯನ್ನ ಬಳಸುವಂತದ್ದು, ಬೆಳೆ ಪರಿವರ್ತನೆ ಮಾಡುವಂತದ್ದು, ಬೆಳೆ ಪದ್ಧತಿಗಳು, ಇವೆಲ್ಲ ಗಮನಿಸಬೇಕಾದ ಅಂಶಗಳು. ಈಗ ಸುಸ್ಥಿರ ಕೃಷಿ ಅಂತಾರಲ್ಲ, ಹೌದು, ಅದು ಮತ್ತೆ ಹೇಳಿ ಅದು ಏನಂತ? ಸುಸ್ಥಿರ ಕೃಷಿ ನಾನು ಸಿಂಪಲ್ ಆಗಿ ಅರ್ಥ ಮಾಡ್ಬೇಕು ಅಂತಂದ್ರೆ, ನಾವು ಇವತ್ತಿನ ಕೃಷಿ ಅಷ್ಟೇ ಅಲ್ಲ ನೋಡೋದು, ಇವತ್ತಿನ ಇಳುವರಿ ಅಷ್ಟೇ ಅಲ್ಲ ನೋಡೋದು, ನಾಳೆನೂ ಆ ಒಂದು ಕೃಷಿ ಹಿಡುವಳಿಯಲ್ಲಿ ಅಥವಾ ಕೃಷಿ ಭೂಮಿಯಲ್ಲಿ ನಾವು ಇಳುವರಿನ ತಗೊಳ್ಳುವಂತದ್ದು. ಇವತ್ತು ಅತಿ ಹೆಚ್ಚಾಗಿ ರಾಸಾಯನಿಕಗಳನ್ನ ಬಳಸಿ, ಕೀಟನಾಶಕಗಳನ್ನ ಬಳಸಿ ಆ ಒಂದು ಬೆಳೆ ಇಳುವರಿ ತಗೊಂಡು ಇನ್ನೊಂದು ವರ್ಷ ಕಳೆದ್ಮೇಲೆ ಆ ಒಂದು ಜಮೀನಲ್ಲಿ ಕೃಷಿ ಮಾಡಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಉಂಟಾಗಬಹುದು. ಯಾಕೆ ಅಂತಂದ್ರೆ ಆ ಮಣ್ಣಿನಲ್ಲಿ ಒಂದು ಶಕ್ತಿ ಇಲ್ಲದೆ ಇರೋದ್ರಿಂದ. ಸೊ ನಾಳೆದನ್ನು ಯೋಚನೆ ಮಾಡಿಕೊಂಡು ಸ್ಥಳೀಯರಿಂದ ಸ್ಥಳೀಯವಾಗಿ ದೊರೆಯುವ ಮೂಲ ವಸ್ತುಗಳಾದ ಬಿತ್ತನೆ, ಗೊಬ್ಬರ, ನೀರು ಮತ್ತು ಸಲಕರಣೆಗಳ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪರಿಸರಕ್ಕೆ ಹಾನಿಯಾಗದಂತೆ ಹವಾಮಾನಕ್ಕೆ ಹೊಂದಿಕೊಂಡು ಇಳುವರಿಯನ್ನು ಸದಾ ಒಂದು ಗರಿಷ್ಠ ಮಟ್ಟದಲ್ಲಿ ಕಾಪಾಡಿಕೊಂಡು ಬರುವಂತಹ ನೈಸರ್ಗಿಕ ಪೂರಕವಾದ ಬೇಸಾಯಕ್ಕೆ ಸುಸ್ಥಿರ ಕೃಷಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ ಬರ್ತವೆ ನಾವು ಕೃಷಿ ಅಂತ ಅಂದಾಗ. ಇದರಲ್ಲಿ ಎಷ್ಟು ವಿಧಾನ ಇದಾವೆ ಈ ಒಂದು ಸಾವಯವ ಕೃಷಿಯ ವಿಧಾನ ಅಂತೇವಲ್ಲ? ಸಾವಯವ ಕೃಷಿಯ ವಿಧಾನಗಳು ಯಾವುದಂದ್ರೆ, ಒಂದು ಜೈವಿಕ ರಸಗೊಬ್ಬರ. ರಸಗೊಬ್ಬರ, ಗೊಬ್ಬರ ಅಂತ ಪೋಷಕಾಂಶಗಳನ್ನು ವಿಷಯ ಬಂದಾಗ ಫಸ್ಟ್ ತಲೆಗೆ ಬರೋದು ರಾಸಾಯನಿಕಗಳು ಅಷ್ಟೇ, ಯಾವುದು DAP, MOP, ಯೂರಿಯಾ ಅಂತ. ಅದಷ್ಟೇ ಅಲ್ಲ, ಜಾನುವಾರು ತ್ಯಾಜ್ಯ, ಸಸ್ಯ ತ್ಯಾಜ್ಯ, ಕವರ್ ಬೆಳೆಗಳು ಅವೆಲ್ಲದನ್ನು ನಮಗೆ ಪೋಷಕಾಂಶಗಳನ್ನು ದೊರಕುತ್ತವೆ. ಇನ್ನೊಂದು ಸಾವಯವ ಕೀಟ ನಿಯಂತ್ರಣ. ಕೀಟ ಮತ್ತೆ ರೋಗ ಬಂದಾಗ ಔಷಧಿಗಳನ್ನಷ್ಟೇ ಹೊಡೆಯೋದಲ್ಲ, ಪರಿಸರ ಆಧಾರಿತ ಕೀಟ ನಿಯಂತ್ರಣಗಳನ್ನ ಮಾಡುವಂತದ್ದು. ಬೆಸ್ಟ್ ಎಕ್ಸಾಂಪಲ್, ಒಂದು ಉದಾಹರಣೆ ಅಂತಂದ್ರೆ ಬೇವಿನ ಎಣ್ಣೆ, ಬೇವಿನ ಸೊಪ್ಪು, ಅದನ್ನ ಬಳಸುವಂತದ್ದು. ಮತ್ತೆ ಮಣ್ಣಿನ ನಿರ್ವಹಣೆ ಮಾಡುವಂತದ್ದು, ಮಣ್ಣಿನ ಸಂರಕ್ಷಣೆ, ಸವಕಳಿಯನ್ನು ತಡೆಯುವಂತದ್ದು ಒಂದು ಸಾವಯವ ಕೃಷಿಯ ಪದ್ಧತಿನೇ. ಸೊ ಮಣ್ಣನ್ನು ನಿರ್ವಹಣೆ ಮಾಡುವಂತದ್ದು, ಇವು ಮೂರು ಸಾವಯವ ಕೃಷಿಯ ವಿಧಾನವಾಗಿದೆ: ಬೆಳೆ ನಿರ್ವಹಣೆ, ರೋಗ ಮತ್ತೆ ಕೀಟ ನಿರ್ವಹಣೆ, ಮಣ್ಣಿನ ನಿರ್ವಹಣೆ. ಇನ್ನೊಂದು, ಈಗ ಈ ಸಾವಯವ ಗೊಬ್ಬರಗಳ ಮೂಲ ಬಗ್ಗೆ ಹೇಳಿ ನಮಗೆ, ಯಾವ್ಯಾವ ಮೂಲದಿಂದ ನಾವು ಈ ಒಂದು ಸಾವಯವ ಗೊಬ್ಬರವನ್ನು ಕಂಡ್ಕೋಬಹುದು? ಸಾವಯವ ಗೊಬ್ಬರಗಳಲ್ಲಿ ಅನೇಕ ಮೂಲಗಳಿದ್ದಾವೆ. ಫಸ್ಟ್ ಆಫ್ ಆಲ್ ಮುಖ್ಯವಾಗಿ ಎಲ್ಲಾ ರೈತ ಬಂದವರಿಗೆ ಗೊತ್ತಿರುವಂತದ್ದು ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಅಂತದ್ದು ಫಸ್ಟ್ FIM ಅಂತ ನಾವೇನ್ ಹೇಳ್ತೀವಿ, ಅದು ಸಾವಯವ ಮೂಲ ಆಗಿದೆ. ತುಂಬಾ ಹಳೆಯ ಮತ್ತು ಪ್ರಚಲಿತದಲ್ಲಿರುವ ಸಾವಯವ ಗೊಬ್ಬರ ಇದು. ಘನ ಮತ್ತು ದ್ರವ ರೂಪದ ಪ್ರಾಣಿಜನ್ಯ ವಸ್ತುಗಳು ಅಂದ್ರೆ ಕೊಟ್ಟಿಗೆಯಲ್ಲಿ ಏನ್ ಸಿಗುತ್ತವೆ ಅದನ್ನ ತಗೊಂಡೋಗಿ ಯಾವುದು ತೋಟಕ್ಕೆ ಹಾಕೋದ್ರಿಂದ ಅನೇಕ ರೀತಿಯ ಪೋಷಕಾಂಶಗಳಿದಾವೆ. ಎರಡನೇದು ಸಾವಯವ ಮೂಲ ಅಂದ್ರೆ ಕಾಂಪೋಸ್ಟ್. ನಾವು ಯಾವುದೇ ತ್ಯಾಜ್ಯಗಳು, ಪ್ರಾಣಿ ತ್ಯಾಜ್ಯಗಳು ಅಥವಾ ಸಸ್ಯ ತ್ಯಾಜ್ಯಗಳು ಅಂದ್ರೆ ಕೊಳೆಯುವಂತ ತ್ಯಾಜ್ಯಗಳನ್ನ ಮಣ್ಣಿನ ಫಲವತ್ತತೆಯನ್ನ ಶೀಘ್ರವಾಗಿ ಉತ್ತಮಪಡಿಸಲು ಅದನ್ನ ಬೇಕಾದಂತ ರೂಪಕ್ಕೆ ಕನ್ವರ್ಟ್ ಮಾಡುವಂತದ್ನ ನಾವು ಕಾಂಪೋಸ್ಟ್ ಅಂತ ಹೇಳ್ತೀವಿ. ಅದನ್ನು ಒಂದು ಸಾವಯವ. ಅನೇಕ ರೀತಿಯ ಕಾಂಪೋಸ್ಟಿಂಗ್ ಮೆಥಡಾಲಜಿಸ್ ಅಂದ್ರೆ ವಿಧಾನಗಳಿದಾವೆ, ಆ ರೀತಿಯೆಲ್ಲ ಕಾಂಪೋಸ್ಟ್ ಮಾಡಬಹುದು. ಮೂರನೇದು ತುಂಬಾ ಪ್ರಮುಖವಾಗಿರುವಂತದ್ದು ಹಸಿರೆಲೆ ಗೊಬ್ಬರ. ತುಂಬಾ ಸುಲಭವಾಗಿ ಈ ಒಂದು ತಾಂತ್ರಿಕತೆಯನ್ನ ರೈತರು ಅಳವಡಿಸಿಕೊಳ್ಬಹುದು. ಹಸಿರೆಲೆ ಗೊಬ್ಬರ ಅಂತಂದ್ರೆ ಸಸ್ಯ ಮತ್ತೆ ಕಾಂಡ ಹಸಿರಾಗಿರುವಾಗಲೇ ನಾವು ಜಮೀನಿಗೆ ಅಥವಾ ನಮ್ಮ ಹೊಲಗದ್ದೆಗಳಿಗೆ ಹಾಕುವಂತದ್ದು. ತುಂಬಾ ಮುಖ್ಯವಾಗಿ ಬೇಕಾಗಿ ಬೆಳೆಯುವಂತ ಹಸಿರೆಲೆ ಗೊಬ್ಬರ ಅಂತಂದ್ರೆ ಸೆಣಬು. ಸೆಣಬು ತುಂಬಾ ಅತಿ ಎತ್ತರಕ್ಕೆ ಬೆಳೆಯುತ್ತೆ. 40-45 ದಿವಸಕ್ಕೆ ನಾವು ಅದನ್ನ ಸೆಣಬನ್ನ ಬೆಳೆಸ್ಕೊಳ್ಬಹುದು. ಬೆಳೆಸ್ಕೊಂಡು ನಾವು ಮಣ್ಣಿಗೆ ಸೇರಿಸಿದ ಅದರಲ್ಲಿ ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಸಿಗುತ್ತೆ. ಈ ಹಸಿರೆಲೆ ಗೊಬ್ಬರದ ಮಹತ್ವ, ಇನ್ನೊಂದು ಮಹತ್ವ ಏನಂತ ಹೇಳ್ಬೇಕು ಅಂತಂದ್ರೆ ಮಣ್ಣಿನಲ್ಲಿ ಅನೇಕ ರೀತಿಯ ಗುಣಧರ್ಮಗಳಿದಾವೆ, ಅದನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಇದರದ್ದು ಬೇರು, ಇವಾಗ ಸೆಣಬು ಅಂತ ತಗೊಳ್ಳಿ, ಬೇರು ತುಂಬಾ ಆಳಕ್ಕೆ ಹೋಗುತ್ತೆ, ಆಳದಲ್ಲಿರುವ ಪೋಷಕಾಂಶಗಳನ್ನ ಮೇಲಕ್ಕೆ ತಗೊಳುತ್ತೆ. ಸಾರಜನಕವನ್ನ ಸ್ಥಿರೀಕರಿಸುವ ಶಕ್ತಿ ಇದೆ ಹಸಿರೆಲೆ ಗೊಬ್ಬರಗೆ. ಸಾರಜನಕ ಅಂತಂದ್ರೆ ನಮ್ಮ ವಾತಾವರಣದಲ್ಲಿ 78% ನೈಟ್ರೋಜನ್ ಅಂದ್ರೆ ಸಾರಜನಕದ ಅಂಶ ಇದೆ. ಎಲ್ಲಾ ಜಾತಿಯ ಸಸ್ಯಗಳಿಗೆ ಅದನ್ನ ಹೀರಿಕೊಳ್ಳುವ ಶಕ್ತಿ ಇಲ್ಲ, ಆದ್ರೆ ಈ ಹಸಿರೆಲೆ ಗೊಬ್ಬರಗಳಿಗೆ ಆ ಸಾರಜನಕನ ಹೀರಿಕೊಂಡು ಮಣ್ಣಿನಲ್ಲಿ ಇಟ್ಟು ಮಣ್ಣಿನಿಂದ ಅದನ್ನ ಸಸ್ಯಕ್ಕೆ ದೊರಕಿಸಿಕೊಡುವಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಅಲ್ಲಿ ಪೋಷಕಾಂಶಗಳನ್ನ, ಎಷ್ಟೊಂದು ಪೋಷಕಾಂಶಗಳನ್ನ ಸೇರಿಸಿದಂಗೆ ಆಗುತ್ತೆ. ಹಾಗಾಗಿ ಈ ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡುವಂತದ್ದು. ಅದು ಬಿಟ್ರೆ ಜೈವಿಕ ಗೊಬ್ಬರಗಳು, ಸೂಕ್ಷ್ಮಾಣು ಜೀವಿಗಳನ್ನ ವೃದ್ಧಿಪಡಿಸಿ ಮಾಡಿರುವಂತಹ ಜೈವಿಕ ಗೊಬ್ಬರಗಳು ಪ್ರಯೋಗಾಲಯದಲ್ಲಿ ಮಾಡ್ತೀವಿ. ಅದು ಏಕದಳ ಧಾನ್ಯಗಳಿಗೆ ಒಂಥರ ಜೈವಿಕ ಗೊಬ್ಬರಗಳಿದ್ದಾವೆ, ದ್ವಿದಳ ಧಾನ್ಯಗಳಿಗೆ ಒಂಥರ ಇದಾವೆ, ಮತ್ತೆ ಜೈವಿಕ ನಿಯಂತ್ರಕಗಳು ಅಂತ ಇದಾವೆ. ಇದರ ಬಗ್ಗೆನೆ ನಾವು ಮಾತಾಡಬಹುದು ಒಂದು ಗಂಟೆ ಬಿಟ್ಟರೆ, ಯಾವುದು ಜೈವಿಕ ಗೊಬ್ಬರಗಳ ಬಗ್ಗೆ. ಬಟ್ ಸಂಕ್ಷಿಪ್ತವಾಗಿ ನಾವು ಅದನ್ನ ಹೇಳುವಂತದ್ದು, ಏಕದಳ ಧಾನ್ಯಗಳಿಗೆ ಅಜೋಟೋಬ್ಯಾಕ್ಟರ್, ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಮ್, ಇನ್ನೊಂದು ರಂಜಕ ಕರಗಿಸುವ ಗೊಬ್ಬರ ಅಂತಿದೆ. ಅದಾದ್ಮೇಲೆ ಹಿಂಡಿಗಳು, ಎಣ್ಣೆ ತೆಗೆದು ಏನು ನಾವು ಕಾಳುಗಳು ಉಳಿದುಕೊಳ್ತವಲ್ಲ ಹಿಂಡಿ, ಬೇವಿನ ಹಿಂಡಿ ಆಗ್ಲಿ, ಆಮೇಲೆ ಯಾವುದು ಹೊಂಗೆ ಹಿಂಡಿ ಆಗ್ಲಿ, ಅವೆಲ್ಲ ಅದನ್ನು ನಾವು ಮಣ್ಣಿಗೆ ಸೇರಿಸ್ತಾ ಹೋಗುವಂತದ್ದು. ನೆಕ್ಸ್ಟ್ ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ ತುಂಬಾ ಮುಖ್ಯವಾಗಿರುವಂತಹ ಸಾವಯವ ಗೊಬ್ಬರ, ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದ್ಕೊಂಡಿದೆ ಸಾವಯವ ಗೊಬ್ಬರ. ಅದು ಸಾವಯವ ಗೊಬ್ಬರನೇ ಕೋಳಿ ಗೊಬ್ಬರ. ಆದ್ರೆ ಮಣ್ಣಿಗೆ ಸೇರಿಸಬೇಕಾದ್ರೆ ತುಂಬಾ ಚೆನ್ನಾಗಿ ಇರಬೇಕು, ಆದ್ರೆ ಪ್ರಮಾಣ ತುಂಬಾ ನಾವು ಕೇರ್ಫುಲ್ ಆಗಿ ಅಂದ್ರೆ ಜಾಗೃತವಾಗಿ ಹಾಕಬೇಕು, ಜಾಸ್ತಿ ಕೊಡಬಾರದು. ಅದು ಸಾರಜನಕದ ಅಂಶ ಜಾಸ್ತಿ ಇರುತ್ತೆ, ಗಿಡನ ಸುಟ್ಟು ಬಿಡುತ್ತೆ. ಯಾವ್ದ್ರಲ್ಲಿ? ಕೋಳಿ ಗೊಬ್ಬರ. ಕೋಳಿ ಗೊಬ್ಬರದಲ್ಲಿ ಅದು ಎಷ್ಟು ಬೇಕೋ ನೋಡಿಕೊಂಡು ಅದನ್ನ ತಿಳ್ಕೊಂಡು ಹಾಕುವಂತದ್ದು. ಇನ್ನ ಮುಖ್ಯವಾಗಿ ಎರೆಗೊಬ್ಬರ, ಎಲ್ಲಾ ರೈತರಿಗೆ ಗೊತ್ತಿರುವಂತದ್ದು ಎರೆಹುಳು ಗೊಬ್ಬರ. ಎರೆಹುಳು ರೈತನ ಮಿತ್ರ ಅಂತಲೇ ಕರೀತಾರೆ. ಆ ಒಂದು ಎರೆಹುಳು ಗೊಬ್ಬರವನ್ನ ಮನೆಯಲ್ಲೇ ತಯಾರಿಸಿಕೊಂಡು ಬರುವಂತ ಸಸ್ಯ ತ್ಯಾಜ್ಯಗಳಲ್ಲಿ ತಯಾರಿಸಿಕೊಂಡು ಮಾಡುವಂತದ್ದು. 1 ಹೆಕ್ಟೇರ್ ಅಂದ್ರೆ ಒಂದು 2.5 ಎಕರೆಗೆ 2,500-5,000 kg ನಾವು ಎರೆಗೊಬ್ಬರನ ಕೊಡಬಹುದು. ಆ ಒಂದು ಬೆಳೆಗೆ ತಕ್ಕನಂಗೆ ಎಷ್ಟು ಬೇಕೋ ಅಷ್ಟನ್ನ ಕೊಡಬಹುದು. ಈ ತರ ನಾವು ಸಾವಯವ ಗೊಬ್ಬರದ ಬಗ್ಗೆ ನಾವು ತಿಳ್ಕೊಬಹುದಾಗಿದೆ. ಇನ್ನ ಈ ಒಂದು ಹಸಿರೆಲೆ ಗೊಬ್ಬರದ ಬಗ್ಗೆ ನಾನು ಜಾಸ್ತಿ ಯಾಕೆ ಒತ್ತು ಕೊಡ್ತಾ ಇದ್ದೀನಿ ಅಂತಂದ್ರೆ, ಬಳಸುವ ವಿಧಾನ ತುಂಬಾ ಮುಖ್ಯವಾಗಿದೆ. ಯಾವುದೇ ಮುಖ್ಯ ಬೆಳೆ ಇಡೋದಕ್ಕಿಂತ ಮುಂಚೆ, ಇವಾಗ ಮುಂಗಾರು ಶುರುವಾಗುತ್ತೆ, ಅವಾಗ ಜೂನ್ ಮಾರ್ಚ್ ಅಥವಾ ಮೇ ಏಪ್ರಿಲ್ ತಿಂಗಳಲ್ಲಿ ಅದನ್ನ ಸುಮ್ಮನೆ ಚೆಲ್ಬಿಡೋದಷ್ಟೇ. ಅದಕ್ಕೆ ನೀವು ಯಾವುದೇ ರೀತಿಯ ರಸಗೊಬ್ಬರಗಳಾಗ್ಲಿ ಯಾವುದೇ ಕೊಡುವ ಅವಶ್ಯಕತೆ ಇಲ್ಲ. ಆ ಭೂಮಿಯಲ್ಲಿರುವ ರಸಗೊಬ್ಬರಗಳನ್ನ, ಅದರ ಏನ್ ಅಂಶಗಳನ್ನ ತಗೊಂಡು ಅದು ಬೆಳೆಯುತ್ತೆ. ಏನಂತಂದ್ರೆ ಅದನ್ನ ಒಂದು 40-45 ದಿವಸ 1-2 ಹೂ ಬಿಡಬೇಕಾದ್ರೆ ಅದನ್ನ ಭೂಮಿಗೆ ಸೇರಿಸ್ಬಿಡ್ಬೇಕು, ರೋಟೋವೇಟರ್ ಹಾಕ್ಬಿಟ್ಟು ಸೇರಿಸ್ಬಿಡ್ಬೇಕು. ಮುಖ್ಯ ಬೆಳೆ ಇಡೋದಕ್ಕಿಂತ 15 ದಿವಸ ಮುಂಚೆನೆ ಅದನ್ನ ಸೇರಿಸ್ಬಿಡ್ಬೇಕು. ಅವಾಗ ಒಂದೆರಡು ಮುಂಗಾರು, ಪ್ರೀ ಮಾನ್ಸೂನ್ ಬರುತ್ತೆ, ಮುಂಗಾರು ಬರುತ್ತೆ, ಆ ಟೈಮಲ್ಲಿ ಆ ಮಳೆಗೆ ನೀರಿಗೆ ಅದು ಸೇರ್ಕೊಂಡು ಕೊಳತು ಬಿಟ್ಟು ಒಳ್ಳೆ ಗೊಬ್ಬರ ಆಗಿ ಮಣ್ಣಲ್ಲಿ ಪರಿವರ್ತನೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಸೆಣಬನ್ನ 1 ಎಕರೆಗೆ 12-15 kg ಸಾಕಾಗುತ್ತೆ ಬೀಜ. ಯಾಕಂದ್ರೆ ಇದನ್ನ ಅನೇಕ ರೈತರು ಆಲ್ರೆಡಿ ನಮ್ಮ ವಲಯ 5 ಚಿಕ್ಕಬಳ್ಳಾಪುರದ ಕಡೆಯಲ್ಲಿ ಬಳಸ್ಕೊಂಡು ಅದರ ಫಲಿತಾಂಶವನ್ನ ಕಂಡುಕೊಂಡಿದ್ದಾರೆ. ಮಣ್ಣಿನಲ್ಲಿ ಸಾವಯವ ಗುಣಧರ್ಮಗಳು ಜಾಸ್ತಿ ಆಗಿರುವಂತದ್ದು, ಮಣ್ಣಿನಲ್ಲಿ ಬರುವಂತಹ ರೋಗ ಕೀಟಗಳ ಹಾವಳಿ ಕಡಿಮೆ ಆಗಿರುವಂತದ್ದು. ಹಾಗಾಗಿ ಎಲ್ಲ ರೈತರಲ್ಲಿ ಏನು ಮನವಿ ಮಾಡ್ಕೊಳ್ತೀವಿ ಅಂತಂದ್ರೆ, ಯಾವುದೇ ಮುಖ್ಯ ಬೆಳೆ ಇಡೋದಕ್ಕಿಂತ ಮುಂಚೆ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನ ಬಳಸಿ ಮಣ್ಣಿಗೆ ಸೇರಿಸಿ. ಸೊ ಇದಕ್ಕೆ ಹೆಚ್ಚಿನ ಮಾಹಿತಿಗೆ ನಾವು ಇನ್ನ ಹೇಳ್ಬೋದು, ಬಟ್ 1 ಎಕರೆಗೆ 12 ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೇಂದ್ರಗಳಲ್ಲಿ ಅದಕ್ಕೆ ಬೇಕಾಗಿರುವಂತಹ ಬೀಜಗಳು ಸಿಗ್ತವೆ. ಯಾವ್ದು ಸೆಣಬಿನ ಬೀಜಗಳು ದೊರಕುತ್ತವೆ. ಸೆಣಬಿನ ಬೀಜ ಇರ್ಲಿ, ಅಲಸಂದೆ, ಅಲಸಂದೆ ಎಲ್ಲ ಬೆಳಿಬಹುದು. ಅದು ಎಷ್ಟು ಹಾಕಬಹುದು ಈಗ ಒಂದು ಎಕರೆಗೆ? ಅದು ಸೆಣಬಿನ ಬೀಜ 12-15 ಕೆಜಿ ಸಾಕಾಗುತ್ತೆ. ಉಳಿದಿದ್ದು ಈಗ ಅಲಸಂದಿ, ಉದ್ದು, ಹುರುಳಿ ಎಲ್ಲದನ್ನು 1 ಕೆಜಿ ಸಾಕಾಗುತ್ತೆ. 4-5 ಕೆಜಿ ಸಾಕಾಗುತ್ತೆ ಒಂದು ಎಕರೆ. ನೀವು ಸ್ವಲ್ಪ ದಿನ ಬಿಟ್ಟು ಅದನ್ನ ಇದು ಮಾಡಬಹುದು, ಮಣ್ಣಿಗೆ ಸೇರಿಸಬಹುದು. ಹಾಗೇನು ಬಿಟ್ಟಿರಬಹುದು, ಮಣ್ಣಿಗೆ ಸೇರಿಸಬಹುದು. ಅದರಲ್ಲಿ ಬೆಸ್ಟ್ ಅಂತಂದ್ರೆ ಸೆಣಬು. ಯಾಕೆಂತಂದ್ರೆ ಅದೊಂದು ಸುಮಾರು 2 ಅಡಿಯಷ್ಟು ಬೆಳ್ಕೊಳ್ಳುತ್ತೆ, ಎತ್ತರ ಬೆಳೀತದೆ. ಆವಾಗ ನಮಗೆ ಗೊಬ್ಬರ ಆಗುವಂತದ್ದು ದೊರಕುವಂತದ್ದು ಜಾಸ್ತಿ ಆಗುತ್ತೆ. ಹುರುಳಿ ಎಲ್ಲ ತುಂಬಾ ಚಿಕ್ಕದಾಗಿ ಬೆಳೆಯುವಂತದ್ದು ಮತ್ತೆ ತುಂಬಾ ಫಲಸಾಗಿ ಬೆಳೆಯುತ್ತೆ. 1-2 ಮಳೆ ಬಿದ್ರೆ ಸಾಕು ಸೆಣಬಿಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. 1-2 ಹೂ ಕಾಣಿಸ್ಕೊಳ್ಳೋ ಟೈಮಲ್ಲಿ ಅದನ್ನ ಮಣ್ಣಿಗೆ ಸೇರಿಸಬೇಕು. ಹೂ ಜಾಸ್ತಿ ಬಿಡೋ ತನಕ ಬಿಟ್ಕೋಬಾರ್ದು. ನಾರಿನಂಶ ಜಾಸ್ತಿ ಫಲವತ್ತತೆ ತನ್ನಷ್ಟಕ್ಕೆ ಹೆಚ್ಚು ಮಾಡುತ್ತದೆ, ಜಾಸ್ತಿ ಆಗುತ್ತೆ, ಅಲ್ಲೇ ಕೊಳೆತುಕೊಳ್ಳುತ್ತೆ. ಇನ್ನೊಂದು, ಈ ಸಾವಯವ ಬೇಸಾಯದಲ್ಲಿ ಜೀವಾಮೃತದ ಮಹತ್ವ ಕೂಡ ಇದೆ ಅಂತಾರಲ್ಲ, ಅದರ ಬಗ್ಗೆನೂ ಕೂಡ ಸಂಕ್ಷಿಪ್ತವಾಗಿ ಹೇಳಿ. ಹೌದು, ಇದನ್ನ ಸಾವಯವ ದ್ರವ ರೂಪದ ಗೊಬ್ಬರ ಅಂತ ಹೇಳ್ತೀವಿ. ಇದು ಪುರಾತನ ಕಾಲದಿಂದಲೂ ಅನುಭವ ಮಾಡಿಕೊಂಡು ಅಥವಾ ಅನುಸರಿಸಿಕೊಂಡು ಬರ್ತಿರುವಂತಹ ಒಂದು ಪದ್ಧತಿಯಾಗಿದೆ. ಇದು ಏನಾಗುತ್ತೆ ಅಂತಂದ್ರೆ ಅನೇಕ ರೀತಿಯ ಸಸ್ಯ ಬೆಳವಣಿಗೆ ಪ್ರಚೋದಕಗಳಾಗಿ, ಬೀಜೋಪಚಾರ ಎಲ್ಲ ಬಳಕೆ ಮಾಡಬಹುದು. ನಮ್ಮ ಒಂದು ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಮಾಡುವಂತಹ ಒಂದು ಸಾವಯವ ದ್ರವ ರೂಪದ ಗೊಬ್ಬರ. ಇದರಲ್ಲಿ ಜೀವಾಮೃತ ಅನ್ನೋದು ತುಂಬಾ ಮುಖ್ಯವಾಗಿರುವಂತದ್ದು. ಜೀವಾಮೃತ ಮಾಡೋದಕ್ಕೆ ಏನ್ ಬೇಕು? ಸೆಗಣಿ 10 ಕೆಜಿ, ಗಂಜಲ 10 ಲೀಟರ್, ಕಪ್ಪು ಬೆಲ್ಲ 2 ಕೆಜಿ. ನೀವು ಕಪ್ಪು ಬೆಲ್ಲ ಅಂದ ತಕ್ಷಣ ತುಂಬಾ ಕ್ವಾಲಿಟಿ ಬೆಲ್ಲ ಏನು ಬೇಕಾಗಿಲ್ಲ, ದನಗಳಿಗೆ ಕೊಡುವಂತಹ ಬೆಲ್ಲನು ಸಾಕಾಗುತ್ತೆ. ದ್ವಿದಳ ಧಾನ್ಯದ ಹಿಟ್ಟು 1-2 ಕೆಜಿ, 1 ಹಿಡಿ ಮಣ್ಣು. 1 ಹಿಡಿ ಮಣ್ಣು ಅಂತಂದ್ರೆ ಎಲ್ಲಿಂದ ತರಬೇಕು? ಹುತ್ತದ ಮಣ್ಣು ಅಂತ ನಾವು ಹೇಳ್ತೀವಿ, ತುಂಬಾ ಪ್ಯೂರ್ ಆಗಿರುತ್ತೆ ಅಂತ. ಇಲ್ಲ ಅಂತಂದ್ರೆ ಕಾಡಲ್ಲಿ ಎಲ್ಲೂ ಔಷಧಿಗಳು ಗೊಬ್ಬರಗಳು ಹಾಕದೆ ಇರುವಂತಹ ಮಣ್ಣು. ಅದೇನಕ್ಕೆ ಅಂತ ನಾನು ಹೇಳ್ತೀನಿ. ನೀರು 175 ಲೀಟರ್, 1 ಡ್ರಮ್, 200 ಲೀಟರ್. ಹೌದು, ಈ ಹುತ್ತದ ಮಣ್ಣು ಏನಕ್ಕೆ ಅಂತಂದ್ರೆ ಅಲ್ಲಿ ಆಹಾರವಾಗಿ ಸೂಕ್ಷ್ಮಾಣು ಜೀವಿಗಳಿಗೆ ಅದು ಕೆಲಸ ಮಾಡುತ್ತೆ. ಯಾವುದು? ಮಣ್ಣು, ಬೆಲ್ಲ, ದ್ವಿದಳ ಧಾನ್ಯಗಳೆಲ್ಲ. ನೀವು ಅಲ್ಲೇ ಕೆಮಿಕಲ್ ಹಾಕ್ಬಿಟ್ರೆ ಸೂಕ್ಷ್ಮಾಣು ಜೀವಿಗಳು ಬೆಳೆಯೋದಿಲ್ಲ. ಇವಿಷ್ಟನ್ನ ಹಾಕ್ಬಿಟ್ಟು ನಾವು ಬೆಳಿಗ್ಗೆ ಸಂಜೆ ತಿರುಗಿಸ್ಕೊಂಡು 7 ದಿವಸ ಅದನ್ನ ಬಿಡಬೇಕು, ಒಂದ್ ಕಡೆ ಡ್ರಮ್ ಅಲ್ಲಿ ಹಾಕ್ಬೇಕು. ಆವಾಗ ಆದ್ಮೇಲೆ ಬುರುಗು ಬಂದಂಗ ಆಗುತ್ತೆ, ಬೆಳ್ಳಿಗೆ ಒಂಥರ ಬುರುಗು ಬಂದಂಗ ಆಗುತ್ತೆ. ಆ ಟೈಮಲ್ಲಿ ಅದನ್ನ ನೀವು ಗಿಡಗಳಿಗೆ ಕೊಡುವಂತದ್ದು, ಮಣ್ಣಿನ ಮೇಲೆ ಅಥವಾ ಗಿಡಗಳಿಗೆ ಕೊಡುವಂತದ್ದು. ಸ್ಪ್ರೇ ಮಾಡಬಹುದು, ಅಂದ್ರೆ ಸ್ಪ್ರೇ ಮಾಡ್ಬೇಕಂದ್ರೆ ಅದನ್ನ ಸ್ವಲ್ಪ ಶೋಧನೆ ಅಂದ್ರೆ ಫಿಲ್ಟರ್ ಮಾಡ್ಕೊಂಡು ಅದರಲ್ಲಿ ಕಸ ಕಡ್ಡಿಗಳೇನೇನು ಬರಬಾರ್ದು. ಸ್ಪ್ರೇ 15 ದಿವಸಗಳಿಗೆ ಒಂದ್ಸಲ ಇದನ್ನ ಕೊಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಇದು ರಿಸಲ್ಟ್ ಇದೆ, ಫಲಿತಾಂಶ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ರು ನೆಲಗಡಲೆ ಮೇಲೆ ಇದನ್ನ ತುಂಬಾ ಚೆನ್ನಾಗಿ ಬೆಳೆದು ತುಂಬಾ ಚೆನ್ನಾಗಿ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. ನೆಲಗಡಲೆ ಬೆಳೆ ಮೇಲೆ ನಾಟಿ ಮಾಡಿದ ದಿವಸದಿಂದ 15 ದಿವಸಕ್ಕೆ ಇದನ್ನ ಕೊಡ ಹೋದ್ರೆ ಇದೇನು ಅಂದ್ರೆ ರೋಗ ಮತ್ತೆ ಕೀಟಗಳ ಇದು ನಿರೋಧಕತೆಯನ್ನ ಜಾಸ್ತಿ ಮಾಡುತ್ತೆ, ಅನೇಕ ರೀತಿಯ ಪೋಷಕಾಂಶಗಳನ್ನ ಕೊಡುತ್ತೆ. ಇದು ಏನು 7 ದಿವಸನೇ ಯಾಕೆ, 7-9 ದಿವಸದೊಳಗಡೆ ಅದನ್ನ ಕೊಟ್ಟು ಬಿಡಬೇಕು. ಅದಾದ್ಮೇಲೆ 9 ದಿವಸ ಆದ್ಮೇಲೆ ಅಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಪೀರಿಯಡ್ ಅಲ್ಲಿ ಅದನ್ನ ಕೊಟ್ಬಿಡ್ಬೇಕು. ಮತ್ತೆ 20 ದಿವಸ ಆದ್ಮೇಲೆ ಕೊಡ್ತೀನಿ ಅಂತಂದ್ರೆ ಆ ಒಂದು ಫಲಿತಾಂಶನ ನಿಂತ್ಕೊಳ್ಳಕ್ಕಾಗಲ್ಲ. ಮತ್ತೆ ನೆರಳಿನಲ್ಲಿ ಇಟ್ಟುಬಿಟ್ಟು ಇದನ್ನ ಬೆಳಿಗ್ಗೆ ಸಂಜೆ ಅದನ್ನ ತಿರುಗಿಸ್ಬೇಕು, ಅಂದ್ರೆ ಚೆನ್ನಾಗಿ ಅದನ್ನ ಕಲಸ್ಬೇಕು. ಸೊ ಈ ತರ ಮಾಡಿದ್ರೆ ಈ ಜೀವಾಮೃತ ಅನ್ನೋದು ತುಂಬಾ ಮುಖ್ಯವಾದ ಸಾವಯವ ದ್ರವ ರೂಪದ ಗೊಬ್ಬರ ಆಗಿದೆ. ಆಮೇಲೆ ಇನ್ನೊಂದು, ಈಗ ವೇಸ್ಟ್ ಡಿಕಂಪೋಸರ್ ಅಂತಾರಲ್ಲ, ಹೌದು, ಹಂಗಂದ್ರೆ ಏನು? ವೇಸ್ಟ್ ಡಿಕಂಪೋಸರ್ ಹೆಸರಲ್ಲೇ ಇದೆ, ತ್ಯಾಜ್ಯ ವಿಘಟಕ ಅಂತ. ಏನು ವೇಸ್ಟ್ ನ ಅದನ್ನ ಡಿವೈಡ್ ಮಾಡುವಂತದ್ದು. ಈ ವೇಸ್ಟ್ ಡಿಕಂಪೋಸರ್ ಅನ್ನೋದನ್ನು ಪ್ರಮುಖವಾಗಿ ಕಾಂಪೋಸ್ಟ್ ಮಾಡಕ್ಕಂತಲೇ NCOF ಗಾಜಿಯಾಬಾದ್ ಅವರು ತಯಾರು ಮಾಡಿರೋದು. ಇದು ಅಮೆಜಾನ್ ಆನ್ಲೈನ್ ಅಲ್ಲೂ ಸಿಗ್ತಾ ಇದೆ. ಇವಾಗ ಆನ್ಲೈನ್ ಅನ್ನೋದು ಎಲ್ಲರಿಗೂ ಲಭ್ಯವಾಗಿರುವಂತಹ ಒಂದು ಅತಿ ಸುಲಭವಾಗಿರುವಂತಹ ಒಂದು ಟೆಕ್ನಾಲಜಿ. ಈ ಒಂದು ವೇಸ್ಟ್ ಡಿಕಂಪೋಸರ್ನ ಡಿಕಂಪೋಸರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಕಾಂಪೋಸ್ಟ್ ಆಗಕ್ಕೂ 8 ತಿಂಗಳು ತಗೊಳ್ಳುತ್ತೆ ಅಂತಂದ್ರೆ, ಇದು 3-4 ತಿಂಗಳಲ್ಲಿ ಅದನ್ನ ಚೆನ್ನಾಗಿ ಪುಡಿ ಮಾಡಿ ಕಾಂಪೋಸ್ಟ್ ಆಗಕ್ಕೆ ಮಾಡುತ್ತೆ. ಇದು ಏನು ಅಂದ್ರೆ, 1 ml ಇರುತ್ತೆ, ಇಲ್ಲ 30 ಗ್ರಾಂ ಇರುತ್ತೆ. ಬೆಲ್ಲ, ದ್ವಿದಳ ಧಾನ್ಯ ಮತ್ತೆ 200 ಲೀಟರ್ ಡ್ರಮ್ ಅಲ್ಲಿ ಈ 30 ಗ್ರಾಮ್ ಅನ್ನ ಹಾಕ್ಬಿಟ್ಟು 1 ವಾರ ಬಿಟ್ಬಿಟ್ಟು ಚೆನ್ನಾಗಿ ಅದು ಬುರುಗು ಬರೋ ತರಾಗಿ ಬೆಳಿಗ್ಗೆ ಸಂಜೆ ಕಲಸ್ಬೇಕು, ನೆರಳಲ್ಲಿ ಇಡಬೇಕು. ಅದಾದ್ಮೇಲೆ ಅದನ್ನ ನಾವು ಯಾವುದು ಕಾಂಪೋಸ್ಟ್ ಕಸದ ಬೆಲೆ 1 ಬಿಂದಿಗೆ ಎಷ್ಟು ಡೈಲಿ ಹಾಕ್ತಾ ಬಂದ್ರೆ ಆ ಒಂದು ತ್ಯಾಜ್ಯ ಕರಗುವಂತದ್ದು ಕೊಳೆಯುವಂತದ್ದು ಬೇಗ ಆಗಿ ಕಾಂಪೋಸ್ಟ್ ಬೇಗ ತಯಾರಾಗುತ್ತೆ. ಡಾಕ್ಟರ್ ಸಂಜಯ್ ಮೇಡಮ್ ಅವರೇ, ಈಗ ನಮ್ಗೆ ಈ ಸಾವಯವ ಕೃಷಿಯಲ್ಲಿ ಬೆಳೆ ಉಳಿಕೆ ಇದರ ಮಹತ್ವ ಮತ್ತೆ ಹೊದಿಕೆ ಬೆಳೆಯ ಮಹತ್ವ ಇದ್ರ ಬಗ್ಗೆ ತಿಳಿಸ್ಕೊಡಿ. ಬೆಳೆ ಉಳಿಕೆಗಳು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಯಾವ್ದೇ ಒಂದು ಬೆಳೆ ಉಳಿಕೆ ಅಂತಂದ್ರೆ ಅದನ್ನ ತಗೊಂಡೋಗಿ ರೋಡ್ ಸೈಡ್ ಗೆ ಎಸೆಯೋದು, ಇಲ್ಲ ತಿಪ್ಪೆಗೆ ಎಸೆಯೋದು, ಇಲ್ಲ ಸುಟ್ಟು ಬಿಡೋದು, ಇದು ಮಾಡಬಾರದು. ಬೆಳೆ ಉಳಿಕೆಯಲ್ಲಿ ಒಂದಷ್ಟು ಪೋಷಕಾಂಶಗಳಿದಾವೆ. ಒಂದ, ಈ ಬೆಳೆ ಉಳಿಕೆಗಳನ್ನ ಕಾಂಪೋಸ್ಟ್ ಮಾಡಬಹುದು, ಇಲ್ಲ ನಾವು ಡೈರೆಕ್ಟ್ ಜಮೀನಲ್ಲೇ ಅದನ್ನ ಮಣ್ಣಲ್ಲಿ ಸೇರಿಸ್ಬಿಡ್ಬೇಕು. ಸೊ ಇದರಲ್ಲೂ ಅನೇಕ ರೀತಿಯ ಪೋಷಕಾಂಶಗಳು ಇರ್ತವೆ. ಇದನ್ನು ಒಂದು ಸಾವಯವ ಕೃಷಿನೇ. ಸುಲಭದಲ್ಲಿ ಗೊಬ್ಬರ, ಸುಲಭದಲ್ಲಿ ಗೊಬ್ಬರ. ಹೊದಿಕೆ ಬೆಳೆ, ಹೊದಿಕೆ ಬೆಳೆ ಅಂದ್ರೆ ಮಣ್ಣನ್ನ ಮುಚ್ಚಿಡುವಂತದ್ದು. ಮುಚ್ಚಿಡುವ ತರಂತ ಕೆಲವೊಂದು ಬೆಳೆಗಳಿದಾವೆ. ಅವಾಗ್ಲೇ ಹೇಳಿದ್ವಿ, ಹುರುಳಿ. ಹುರುಳಿ ಮಣ್ಣನ್ನ ಮುಚ್ಚಿಕೊಳ್ಳುತ್ತೆ. ಅಲಸಂದೆ ಅದನ್ನು ಮಣ್ಣಲ್ಲಿ ಮುಚ್ಚಿಕೊಳ್ಳುತ್ತೆ. ಇದೆಲ್ಲ ಹೊದಿಕೆ ಬೆಳೆಗಳು, ಮಣ್ಣನ್ನ ಸಂರಕ್ಷಣೆ ಮಾಡುತ್ತೆ. ಈ ರೀತಿ ಮಾಡಿದಾಗ್ಲೂ ನಾವು ಮಣ್ಣಿನ ಒಂದು ಸಂರಕ್ಷಣೆಯನ್ನ ಮಾಡಬಹುದು. ಇದಲ್ಲದೆ ಈಗ ಈ ಸಾವಯವ ಕೃಷಿ ಮಾಡೋದ್ರಿಂದ ಕೆಲವು ಕೀಟ ಮತ್ತು ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು ಅಂತಾರಲ್ಲ, ಹೆಂಗ್ ಮಾಡಬಹುದು ಅದು? ಒಂದು ಫಸ್ಟ್ ಆಫ್ ಆಲ್ ನಾವು ಮೊದಲಿಂದಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ಆ ಒಂದು ಆದೇಶಕ್ಕೆ ಪ್ರದೇಶಕ್ಕೆ ತಕ್ಕನಾಗ ತಳಿಗಳನ್ನ ಬೆಳೆಸುವಂತದ್ದು ಅದು ಮುಖ್ಯವಾಗಿರುವಂತದ್ದು. ಇನ್ನೊಂದು ಬೆಳೆ ಪರಿವರ್ತನೆ ಮಾಡಬೇಕು. ಒಂದು ಬೆಳೆ ಆದ್ಮೇಲೆ ಅದೇ ಸೇಮ್ ಬೆಳೆನ ಬೆಳೀಬಾರ್ದು. ಈಗ ಟೊಮೆಟೊ ಬೆಳೆದಿದ್ದಾರೆ, ನೆಕ್ಸ್ಟ್ ಬೆಳೆ ಯಾವುದು ಜೋಳನ ಹಾಕ್ಬೇಕು. ಬೆಳೆ ಪರಿವರ್ತನೆ ಮಾಡ್ತಿದ್ದಂಗೆನೆ ಅದಕ್ ಬರುವಂತಹ ಒಂದು ಬೆಳೆಗೆ ಟೊಮೆಟೊಗೆ ಬರುವಂತಹ ರೋಗ ಕೀಟಗಳ ಬಾಧೆ ಜೋಳಕ್ಕೆ ಬರೋದಿಲ್ಲ. ಬೆಳೆ ಪದ್ಧತಿಗಳು, ಅಂತರ ಬೆಳೆಗಳನ್ನ ಮಾಡುವಂತದ್ದು, ರಾಗಿ ಮಧ್ಯ ತೊಗರಿ ಬೆಳೆಯುವಂತದ್ದು, ಬೆಳೆ ಪದ್ಧತಿಗಳನ್ನ ಅನುಸರಿಸುವಂತದ್ದು, ಮತ್ತೆ ಸಸ್ಯಜನ್ಯಗಳಾದ ಬೇವು, ಹೊಂಗೆ, ತಂಬಾಕು, ಬೆಳ್ಳುಳ್ಳಿ, ಮೆಣಸಿನಕಾಯಿ ಇವುಗಳಿಂದ ಅನೇಕ ರೀತಿಯ ಬೀಜೋಪಚಾರ ಅಥವಾ ಸಿಂಪರಣೆ ಮಾಡುವ ಮೂಲಕ ನಾವು ಕೀಟಗಳನ್ನ ಮಾಡುವಂತದ್ದು, ಏನದು ರೋಗ ಬಾಧೆಗಳನ್ನ ನಿರ್ವಹಣೆ ಮಾಡುವಂತದ್ದು, ಜೈವಿಕ ಕೀಟನಾಶಕಗಳನ್ನ ಬಳಸುವಂತದ್ದು, ಮತ್ತೆ ಹಸುವಿನ ಗಂಜಲ, ಸಗಣಿ, ಹುಳಿ ಮಜ್ಜಿಗೆ ಬಳಕೆಯನ್ನು ಸಹ ಮಾಡಲಾಗ್ತಿದೆ. ಯಾವುದು ಕೀಟ ಮತ್ತೆ ರೋಗ ನಿರ್ವಹಣೆಯಲ್ಲಿ. ಮತ್ತೆ ನಿಗದಿತ ಪ್ರಮಾಣದ ಸುಣ್ಣ ಮತ್ತೆ ಮೈಲ್ ತುತ್ತನ್ನು ನೀರಿನಲ್ಲಿ ಬೆರೆಸಿ ನಾವು ಮಾಡಿದ್ರು ನಾವು ಕೀಟದ ಒಂದು ಹಾವಳಿನ ನಾವು ಕಡಿಮೆ ಮಾಡಬಹುದು. ಬಟ್ ಏನು ಅಂತಂದ್ರೆ, ಈ ಒಂದು ಸಾವಯವ ಕೃಷಿಯಲ್ಲಿ ಅನೇಕ ರೀತಿಯ ಸವಾಲುಗಳಿದಾವೆ. ಏನೇನು ಸವಾಲುಗಳು? ಮೇನ್ ಆಗಿ ಇಳುವರಿ. ಬರೀ ಸಾವಯವ ಕೃಷಿಯನ್ನ ನಾವು ರೈತರಿಗೆ ಹೇಳಿದ್ರೆ ಅವರು ಇಳುವರಿ ಆ ಒಂದು ಅಷ್ಟ ಮಟ್ಟಿಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು 3-4 ವರ್ಷ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತ ಸಮಯದಲ್ಲಿ ನಾವೇನ್ ಹೇಳ್ತೀವಿ, ಸಮಗ್ರ ಬೆಳೆ ನಿರ್ವಹಣೆಯನ್ನ ಮಾಡಿ. ನೀವು ಬರೀ ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಅಂಗಡಿಗಳಿಂದ ತಗೊಬಂದು ಹೊಡೆಯುವುದನ್ನ ತಪ್ಪಿಸ್ಬಿಟ್ಟು ಈ ರೀತಿ ಸಾವಯವ ಪದ್ಧತಿಗಳನ್ನ ಆದಷ್ಟು ಅಳವಡಿಸಿಕೊಳ್ಳಿ. 80% ಸಾವಯವ ಆಗ್ಲಿ, 20% ಈ ಒಂದು ರಸಗೊಬ್ಬರಗಳನ್ನ ಅಥವಾ ಕೀಟನಾಶಕಗಳನ್ನ ಬಳಸಿ. ಇದು ಒಂದು ಪ್ರಮುಖವಾಗಿ ಎಲ್ಲಾ ರೈತರಲ್ಲಿ ಕಾಡುವಂತ ಪ್ರಶ್ನೆ, ಇಳುವರಿ ಬರುವುದಿಲ್ಲ ಅನ್ನೋದು. ಅದಕ್ಕೆ ನಾವು ಬೆಳೆ ಬಂದಿಲ್ಲ ಅಂದ್ರೆ ಯಾಕೆ ಸಾವಯವ ಮಾಡಕ್ಕೆ ಹೋಗ್ತೀವಿ ಅನ್ನೋದು. ಹೌದು ಹೌದು, ಅಂತ ಸಮಯದಲ್ಲಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಸಮಗ್ರ ಮಾಡಿ, ಸಮಗ್ರ ಬೇಸಾಯ ಪದ್ಧತಿಗಳನ್ನ, ಯಾವುದೇ ಇರಲಿ, ಪೋಷಕಾಂಶಗಳ ನಿರ್ವಹಣೆ ಇರಲಿ, ಕೀಟ ಇರಲಿ, ರೋಗ ಇರಲಿ, ಸಮಗ್ರವಾಗಿ ಮಾಡಿ. ಇವಾಗ ಒಂದೆರಡು ಗಿಡಗಳಿಗೆ ಕಾಣಿಸ್ಕೊಂಡ ತಕ್ಷಣ ಅಂಗಡಿಗಳಿಗೆ ಹೋಗಿ ಔಷಧಿಗಳನ್ನ ತರೋದಲ್ಲ. ಒಂದೆರಡು ಗಿಡಗಳಿಗೆ ಕಾಣಿಸಿದ ತಕ್ಷಣ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬಹುದು ಸಮಗ್ರವಾಗಿ? ಬೇವಿನ ಎಣ್ಣೆ ಹೊಡೆದ್ರೆ ನಿರ್ವಹಣೆ ಆಗುತ್ತಾ? ಅದನ್ನ ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ರೈತರು ಸುಸ್ಥಿರ ಕೃಷಿಯನ್ನ ಮಾಡಬಹುದು ಅಂತ. ಈ ಒಂದು ಅಂದ್ರೆ ಕೇವಲ ಒಂದೇ ಬೆಳೆಯನ್ನು ಕೂಡ ಒಂದ್ ರೀತಿಯ ಬೆಳೆಯನ್ನ ನೀವು ನಿರೀಕ್ಷೆ ಮಾಡಬೇಡಿ. ಇನ್ನೊಂದು 4-5 ಬೆಳೆನ ನೀವು ಅಲ್ಲಿ ಬೆಳೀರಿ. ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳಿ. ಹೈನುಗಾರಿಕೆ ಮಾಡಿ, ಜೇನು ಸಾಕಾಣಿಕೆ ಮಾಡ್ಕೊಳ್ಳಿ, ಮೀನು ಸಾಕಾಣಿಕೆ. ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ನಿಮ್ಮನ್ ಕೈ ಹಿಡಿತದೆ. ಇದು ಸಮಗ್ರ ಬೇಸಾಯ, ಸುಸ್ಥಿರದ ಜೊತೆಗೆ ನೀವು ಬದುಕಬೇಕು. ಹೌದು, ಸುಸ್ಥಿರತೆ ಕಾಣ್ಕೋಬೇಕು. ರೈತನ ಜೀವನನು ತುಂಬಾ ಮುಖ್ಯವಾಗಿರುತ್ತೆ, ನಾವು ಹೀಗೇನೆ ಅಂತ ಹೇಳಲ್ಲ. ಆಯ್ತು ಡಾಕ್ಟರ್ ಸಂಧ್ಯಾ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ ಕೇಳುಗರಿಗೆ ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಇದೆಲ್ಲ ಏನೇನಿದೆ, ಇದರಲ್ಲಿ ಏನೇನು ನಮ್ಮ ರೈತರು ಈ ಒಂದು ಸುಸ್ಥಿರ ಕೃಷಿ ಮಾಡಬೇಕಂದ್ರೆ ಯಾವ್ಯಾವ ಕ್ರಮ ಅನುಸರಿಸಬೇಕು, ಏನೆಲ್ಲ ಮುನ್ನೆಚ್ಚರಿಕೆಯನ್ನ ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನ ಸಮಗ್ರವಾಗಿ ನೀಡಿದ್ದೀರಿ. ಅತಿ ಉತ್ತಮವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ನಾವು ಡಾಕ್ಟರ್ ಸಂಧ್ಯಾ ಮೇಡಮ್ ಅವರಿಂದ ಪಡ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ತೀರಿ? ಖಂಡಿತವಾಗ್ಲೂ, ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ 9686851307. ಎಲ್ಲಾ ರೈತ ಬಾಂಧವರು ತಮ್ಮ ಕೃಷಿಗೆ ಸಂಬಂಧಿಸಿದ ಯಾವುದೇ ಒಂದು ಡೌಟ್ಗಳಿದ್ರೆ ಅದನ್ನ ನಮ್ಮಲ್ಲಿ ಕೇಳ್ಕೊಂಡು ಮಾಹಿತಿ ತಿಳ್ಕೊಂಡು ಸಮಗ್ರವಾಗಿ ಕೃಷಿ ಮಾಡಿ ಸುಸ್ಥಿರ ಕೃಷಿಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನ ಆಲಿಸುವಿರಿ. ಒಮ್ಮೆಯಾದ ಬರೋ ಮನವಾನಿದನೋ ಬಿಡದೆ ಜಪೆ ಸೋತೇ ಚೋಳ ಧರಣಿ ಪತಿಯ ಪೋತ್ರ ಮಂತ್ರ ಲಕ್ಷಕನೆಂಬರೋ ಶಿರವರಿದರು ಮನವಾನಿದನೋ ಬಿಡದೆ ಜಪೆ ಸೋತೇ ಚೋಳ ಧರಣಿ ಪತಿಯ ಪೋತ್ರ ಮಂತ್ರ ನಗಬಾಗೆ ಬಂದಾದೋ ಮಗನ ಮುದ್ದೆ ಸೋವಾಗ ಕೈಯೇ